ತಜ್ಞವಾಣಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಚೆಂಡು ಹೂವಿನ ಬೇಸಾಯ ಕ್ರಮಗಳು, ಈ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಹೂವಿನ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಿ ಬಿ ಕವನ ಅವರೊಂದಿಗಿನ ಸಂದರ್ಶನ ಆಲಿಸೋಣ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಂಧುಗಳೇ, ನಾವು ಇವತ್ತು ಚೆಂಡು ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ನಾವು ಇವತ್ತು ಮಾಹಿತಿ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಚೆಂಡು ಹೂವಿನ ಬೇಸಾಯ ಕ್ರಮಗಳಂದ್ರೆ ಚೆಂಡು ಹೂವಿನ ಉಪಯೋಗಗಳೇನು, ಯಾವ ವಾತಾವರಣದಲ್ಲಿ ಬೆಳಿಬೇಕು, ಯಾವ್ಯಾವ ತಳಿಗಳು ಚೆಂಡು ಹೂವಿನಲ್ಲಿದ್ದಾವೆ, ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ನಾಟಿ ಮಾಡಬೇಕು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹೂವಿನ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಬಿ ಕವನ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಮೇಡಮ್, ಇವತ್ತು ತಾವು ಈ ಚೆಂಡು ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡಿ. ಅಂದ್ರೆ ಚೆಂಡು ಹೂವನ್ನ ಉಪಯೋಗ ಏನಿದೆ, ಯಾವ ರೀತಿ ಬೆಳಿಬೇಕು, ಯಾವ ವಾತಾವರಣ ಸೂಕ್ತ ನಮ್ಮ ರೈತರಿಗೆ, ಅಂದ್ರೆ ಚೆಂಡು ಹೂವು ಬೆಳೆಯಂತ ರೈತರಿಗೆ ಇದರಿಂದ ನಮಗೆ ಅನುಕೂಲ ಆಗುತ್ತೆ. ಮೊದಲಿಗೆ ತಾವು ಈ ಚೆಂಡು ಹೂವಿನ ಉಪಯೋಗಗಳ ಬಗ್ಗೆ ತಿಳಿಸಿ. ಸರ್, ಈ ಚೆಂಡು ಹೂವಿನ ಉಪಯೋಗಗಳು ಅಂತ ಬಂದಾಗ, ಇದು ನಮ್ಮ ಚೆಂಡು ಹೂವು ಏನಿದೆಯಲ್ಲ ಸರ್, ಇದು ನಮ್ಮ ದೇಶದಲ್ಲಿ ಬೆಳೆಯುವಂತಹ ಒಂದು ವಾಣಿಜ್ಯ ಪುಷ್ಪ ಅಥವಾ ಹೂವು ಅಂತಾನೆ ಹೇಳ್ಬೋದು. ಈ ಚೆಂಡು ಹೂವನ್ನ ನಾವು ಮೇನ್ ಆಗಿ ಬಿಡಿ ಹೂಗಳನ್ನ ನಾವು ಹೂವಿನ ಹಾರ ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ತದನಂತರದಲ್ಲಿ ಇದನ್ನ ದೇವರ ಪೂಜೆಗೆ ಸಹ ಬಳಸ್ತೀವಿ. ಅದಾದ ನಂತರ ಇದನ್ನ ಯಾವ್ದಾದ್ರು ವೇದಿಕೆ ಸ್ಟೇಜಸ್ ಏನಾದ್ರು ಇದ್ರೆ ಅದನ್ನ ಅಲಂಕರಿಸಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ಈ ಮ್ಯಾರಿಗೋಲ್ಡ್ ಇಂಪಾರ್ಟೆಂಟ್ ಅಥವಾ ಚೆಂಡು ಹೂವಿಂದ ಇಂಪಾರ್ಟೆಂಟ್ ಏನಂತ ಅಂದ್ರೆ, ಇದರಿಂದ ನಾವು ಡೈ ಎಕ್ಸ್ಟ್ರಾಕ್ಷನ್ ಅಥವಾ ಬಣ್ಣ ತೆಗೆಯಲು ಸಹ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಅದಾದ ನಂತರ ಇದನ್ನ ಪೌಲ್ಟ್ರಿ ಫೀಡ್ ಕೋಳಿ ಸಾಗಾಣಿಕೆಯಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಏನ್ ಮಾಡ್ತೀವಿ ಅಂತ ಅಂದ್ರೆ, ಈ ಹೂವಿನ ದಳಗಳನ್ನ ಬಿಸಿಲಲ್ಲಿ ಒಣಗಿಸಿ ಕೋಳಿಗೆ ಮೇವ್ ಹಾಕ್ತಿವಲ್ಲ ಸರ್, ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡಿ ಕೋಳಿಗಳಿಗೆ ಫೀಡ್ ಮಾಡಬೇಕು ಸರ್. ಇದರಿಂದ ಕೋಳಿಗಳಿಗೆ ಏನ್ ಯೂಸ್ ಆಗುತ್ತೆ ಅಂತಂದ್ರೆ, ಅದು ಇಡುವಂತಹ ಮೊಟ್ಟೆಗಳ ಒಳಗಿರುವಂತಹ ಬಳದಿ ಬಣ್ಣನ ಹೆಚ್ಚಳ ಮಾಡಲಿಕ್ಕೆ ಚೆಂಡು ಹೂವಿನ ದಳಗಳನ್ನ ಅದಕ್ಕೆ ತಿನ್ನಿಸ್ತೀವಿ ಸರ್. ಅದಾದ ನಂತರ ಇದರಿಂದ ನಾವು ಎಸೆನ್ಶಿಯಲ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಈ ಆಯಿಲ್ ನ ನಾವು ಸುಗಂಧಗಳ ಇಂಡಸ್ಟ್ರಿಯಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ಕೊಂತೀವಿ. ಇನ್ನು ಮುಂದೆ ಹೋಗ್ಬೇಕು ಅಂದ್ರೆ ಮೆಡಿಸಿನಲ್ ಪ್ರಾಪರ್ಟಿ. ಸೊ ಇದರಿಂದ ಇದೆ, ಇದರಲ್ಲಿ ಏನಂತ ಅಂದ್ರೆ, ಮ್ಯಾರಿಗೋಲ್ಡ್ ಎಲೆಗಳನ್ನ ಸ್ವಲ್ಪ ಎಲ್ಲ ಉಜ್ಜಿ ಎಲ್ಲಿ ನಮಗೆ ಗಾಯಗಳಾಗಿರುತ್ತೋ ಅದ್ರ ಮೇಲೆ ಇದನ್ನ ಹಚ್ಕೊಂಡ್ರೆ ಸ್ವಲ್ಪ ದಿನಗಳಲ್ಲಿ ಅದು ಮಾಸಿ ಹೋಗುವಂತಹ ಒಂದು ಮೆಡಿಸಿನಲ್ ಪ್ರಾಪರ್ಟಿನೂ ಸಹ ಈ ಚೆಂಡು ಹೂವಿಗಿದೆ ಅಂತ ಇಷ್ಟು ಉಪಯೋಗಗಳನ್ನ ನಾವು ನೋಡಬಹುದು ಸರ್ ಈ ಚೆಂಡು ಹೂವಿನಲ್ಲಿ. ಸಾಮಾನ್ಯವಾಗಿ ನಮ್ ಗುಲ್ಬರ್ಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುದು ತೊಗರಿ ಅಂತ ನಾವು ಹೇಳ್ಬೋದು. ಇನ್ನು ನೀರಾವರಿ ಇರದಂತ ರೈತರು ಈ ಚೆಂಡು ಹೂವು ಬೆಳಿಬೇಕಂತ ಮನಸ್ಸು ಮಾಡಿದ್ರೆ ಯಾವ ರೀತಿಯ ವಾತಾವರಣ ಇಲ್ಲಿ ಇರಬೇಕು, ಮತ್ತು ಮಣ್ಣು ಯಾವ ರೀತಿ ಇದ್ರೆ ಸೂಕ್ತ ಅಂತ ಹೇಳ್ತೀರಾ? ಸರ್, ನೀವ್ ಹೇಳಿದ್ರೆ ತೊಗರಿ ಎಲ್ಲ ಜಾಸ್ತಿ ಬೆಳೀತಾರೆ ಅಂದ್ರೆ, ಹೌದು ಸರ್, ಇದು ಅಗ್ರಿಕಲ್ಚರ್ ಕ್ರಾಪಿಗೆ ಬರುತ್ತೆ ಚೆಂಡು. ಇದು ತೋಟಗಾರಿಕೆ ಬೆಳೆಗಳಲ್ಲಿ ಬರುತ್ತೆ. ಇದನ್ನ ನಾವು ವರ್ಷವಿಡೀ ಸಹ ಬೆಳ್ಕೋಬಹುದು ಸರ್. ಇದಕ್ಕೆ ಆದಂತಹ ಪರ್ಟಿಕ್ಯುಲರ್ ಆಗಿ ಯಾವುದೇ ವಾತಾವರಣ ಬೇಕಾಗಿಲ್ಲ. ಆದ್ರೂ ನಮಗೆ ಚೆನ್ನಾಗಿ ಇಳುವರಿ ಬೇಕು ಅಂತ ಅಂದ್ರೆ, ನಾವು ಇದನ್ನ ಯಾವಾಗ ಹೋಗ್ಬೇಕು ಅಂದ್ರೆ ಮಾರ್ಚ್ ಟು ಏಪ್ರಿಲ್ ಟೈಮಲ್ಲಿ ನಾವು ನಾಟಿ ಕಾಲಕ್ಕೆ ಹೋಗ್ಬೇಕಾಗುತ್ತೆ ಸರ್. ಮತ್ತೆ ಇದಕ್ಕೆ ಅತಿ ಸೂಕ್ತವಾದಂತಹ ಮಣ್ಣು ಯಾವುದು ಅಂತ ಅಂದ್ರೆ, ನೀರು ಬಸಿದು ಹೋಗುವಂತಹ ಗೋಡು ಮಣ್ಣು ಅಂತ ಕರಿತೀವಿ ಸರ್, ಅದು ಬೇಕಾಗುತ್ತೆ. ಮತ್ತು ಅದರಲ್ಲಿ ರಸಸಾರ ಎಷ್ಟಿರಬೇಕು ಅಂದ್ರೆ, 6.5 ರಸಸಾರ ಇದ್ರೆ ಬಹಳ ಉತ್ತಮ ಆಗುತ್ತೆ ಸರ್ ಇದು ಮ್ಯಾರಿಗೋಲ್ಡ್ ಕಲ್ಟಿವೇಶನ್ಗೆ. ಈ ಹಬ್ಬಗಳ ಸೀಸನ್ ನಲ್ಲಿ ದೀಪಾವಳಿಗಿಂತ ಮೊದಲು ಬರಂಗೆ ಇಲ್ಲ ದಸರಾಕ್ಕಿಂತ ಮೊದಲು ಬರಂಗೆ ಅಂದ್ರೆ, ಅವಾಗ ಒಳ್ಳೆ ರೇಟ್ ಸಿಗುತ್ತಂತೇಳಿ ಈ ಚೆಂಡು ಹೂವು ಅಥವಾ ಸೇವಂತಿಗೆ ಹೂವು ಬೆಳೆ ಅಂತ ನಾವು ಕಂಡಿದ್ದೇವೆ. ಈಗ ಮಾರ್ಚ್ ಅಲ್ಲಿ ಇವ್ರು ಪ್ರಾರಂಭ ಮಾಡಿದ್ರೆ ಇವರಿಗೆ ಇಳುವರಿ ಬರೋದು ಎಷ್ಟು ದಿನ ಆಗುತ್ತೆ ಸರ್? ಒಂದು 3-4 ತಿಂಗಳಲ್ಲಿ ನಮ್ಗೆ ಸಿಕ್ಬಿಡುತ್ತೆ ಸರ್. ಅದಕ್ಕೆ ಹೇಳಿದ್ದು ನಮಗೆ ಗೌರಿ ಗಣೇಶ ಆಗಿರ್ಬೋದು, ದಸರಾ ಟೈಮ್ ಎಲ್ಲ ಯಾವಾಗ ಬರುತ್ತೆ ಹೇಳಿ, ಸೆಪ್ಟೆಂಬರ್ ಟೈಮ್ ಅಲ್ಲಿ ಬರುತ್ತೆ. ಸೊ ನೀವು ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಹಾಕೊಂಡ್ರೆ ಆಲ್ಮೋಸ್ಟ್ 4 ತಿಂಗಳಲ್ಲಿ ನಮ್ಗೆ ಹೂವಿನ ಇಳುವರಿ ಆಲ್ರೆಡಿ ಬಂದಿರುತ್ತೆ ಸರ್. ಈ ಚೆಂಡು ಹೂವಿನಲ್ಲಿ ಯಾವ್ಯಾವ ತಳಿಗಳಿದಾವೆ, ಯಾವ ತಳಿಗಳು ಸೂಕ್ತ ನಮ್ಮ ರೈತರಿಗೆ? ಸರ್, ಈ ಚೆಂಡು ಹೂವಿನಲ್ಲಿ ಬಂದಾಗ 2 ವಿಧವಾದ ತಳಿಗಳಿದಾವೆ ಸರ್. ಸೊ ಅದರಲ್ಲಿ ಮೊದಲನೇದು ಆಫ್ರಿಕನ್ ತಳಿ ಅಂತ ಕರಿತೀವಿ. ಈ ಆಫ್ರಿಕನ್ ತಳಿ ಅದು ಹೆಂಗಿರುತ್ತೆ ನೋಡಕ್ಕೆ ಅಂತ ಅಂದ್ರೆ, ಬಹಳ ಎತ್ತರವಾಗಿರುತ್ತೆ ಸರ್ ಗಿಡ, ಮತ್ತೆ ಅದರಲ್ಲಿ ನಮಗೆ ದೊಡ್ಡ ಗಾತ್ರದ ಹೂ ಸಿಗುತ್ತೆ ಸರ್. ಮತ್ತೆ ಇನ್ನೊಂದು ಗುಂಪು ಯಾವ್ದಂತ ಅಂದ್ರೆ, ಅದು ಫ್ರೆಂಚ್ ತಳಿ ಸರ್. ಒಂದು ಆಫ್ರಿಕನ್ ತಳಿ, ಎರಡನೇದು ಫ್ರೆಂಚ್ ತಳಿ. ಈ ಫ್ರೆಂಚ್ ತಳಿ ಹೆಂಗಿರುತ್ತೆ ಅಂದ್ರೆ, ಆಫ್ರಿಕನ್ ತಳಿ ಕಂಪೇರ್ ಮಾಡ್ಕೊಂಡು ಇದು ಸ್ವಲ್ಪ ಗಿಡ್ಡವಾಗಿರುತ್ತೆ, ಮತ್ತೆ ಹೂವಿನ ಗಾತ್ರನು ಅಷ್ಟೆ ಸರ್, ತುಂಬಾ ಸಣ್ಣವಾಗಿರುತ್ತೆ. ಸೊ ಇವೆರಡು ತಳಿಗಳಲ್ಲಿ ನಮ್ಮ ರೈತರು ಯಾವ್ದಕ್ಕೆ ಕಲ್ಟಿವೇಶನ್ ಹೋಗ್ತಾರೆ ಅಂತಂದ್ರೆ, ಆಫ್ರಿಕನ್ ತಳಿ ಹೋಗ್ತಾರೆ ಸರ್. ಯಾಕಂದ್ರೆ ಅದು ಬಹಳ ಎತ್ತರವಾಗಿ ಬಿಡುತ್ತೆ, ಮತ್ತೆ ಹೂವಿನ ಗಾತ್ರನು ಅಷ್ಟೇ ಜಾಸ್ತಿ ಇರುತ್ತೆ, ಅದರಿಂದ ನಮ್ಗೆ ಇಳುವರಿನೂ ಸಹ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ನಮ್ಗೆ ಆಫ್ರಿಕನ್ ತಳಿಗಳಲ್ಲಿ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನ್ಯೂ ಡೆಲ್ಲಿಯಲ್ಲಿದೆ. ಸೊ ಇದು ನಮ್ಗೆ ಎರಡು ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ ಸರ್, ಅದು ಪೂಸಾ ನಾರಂಗಿ ಗೇಂಡ ಮತ್ತೆ ಪೂಸಾ ಬಸಂತಿ ಗೇಂಡ ಅಂತ. ಸೊ ಇವೆರಡನ್ನೂ ಸಹ ಆಲ್ಮೋಸ್ಟ್ ತುಂಬಾ ದೊಡ್ಡ ಗಾತ್ರದ ಹೂವನ್ನ ಬಿಡುತ್ತೆ ಸರ್. ಇದು ಹಳದಿ ಮತ್ತೆ ಕೇಸರಿ ಬಣ್ಣದಲ್ಲಿ ಇರುತ್ತೆ ಸರ್. ಇಂಡಿಯನ್ ಹಾರ್ಟಿಕಲ್ಚರಲ್ ರಿಸರ್ಚ್ ಸ್ಟೇಷನ್ ಬೆಂಗಳೂರಲ್ಲಿ ಇದೆ, ಇದನ್ನು ಅಷ್ಟೇ ಕೆಲವು ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಅಂತ ಅಂದ್ರೆ ಈ ಅರ್ಕ ಅಭಿ ಆಗಿರ್ಬೋದು, ಅರ್ಕ ಬಾನು, ಅರ್ಕ ಬಂಗಾರ. ಈ ಬಂಗಾರ ನೋಡಿರ್ಬೋದು ಸರ್, ಇದು ಹಳದಿ ಬಣ್ಣದ್ದು ಮತ್ತೆ ದೊಡ್ಡ ಗಾತ್ರದ ಹೂವನ್ನ ಬಿಡುತ್ತೆ. ಮತ್ತೆ ಕೆಲವು ಕೀಡೆಗಳಿಗೆ ಪೀಡೆಗಳಿಗೆ ಸೊ ಇವನ್ನೆಲ್ಲ ರೆಸ್ಟೆನ್ಸ್ ಆಗಿರುವಂತಹ ತಳಿ ಅಂತಾನೆ ಹೇಳ್ಬೋದು. ಅದು ಯಾವುದು ಅಂದ್ರೆ ಅರ್ಕ ಬಂಗಾರ ಅಥವಾ ಅರ್ಕ ವಿಭಾ ಸೆಲೆಕ್ಟ್ ಮಾಡ್ಕೋಬಹುದು, ಅರ್ಕ ಪರಿ ಅಂತ ಒಂದಿದೆ, ಮತ್ತೆ ಅರ್ಕ ಶುಭ ಮತ್ತೆ ಅರ್ಕ ಅಗ್ನಿ. ಇವೆಲ್ಲ ವೆರೈಟೀಸ್ IHR ಬೆಂಗಳೂರಿಂದ ರಿಲೀಸ್ ಮಾಡಿದ್ದಾರೆ ಸರ್. ಎಲ್ಲವೂ ಉತ್ತಮವಾದಂತ ಇಳುವರಿಯನ್ನು ಕೊಡುತ್ತವೆ, ಮತ್ತೆ ಎಲ್ಲಾ ಪೆಸ್ಟ್ ಮತ್ತೆ ಡಿಸೀಸ್ ರೋಗಗಳಿಗೆ ಎಲ್ಲಾನು ರೆಸಿಸ್ಟೆಂಟ್ ಇದೆ ಸರ್. ನೀವು ಆಗ್ಲೇ ಹೇಳಿದ್ರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬೆಳೆದ್ರೆ ದಸರಾ ಅಥವಾ ಗಣೇಶ ಚತುರ್ಥಿಗೆ ಆ ಸಂದರ್ಭದಲ್ಲಿ ಇಳುವರಿ ಬರುತ್ತೆ ಅಂತೇಳಿ. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಅಂದ್ರೆ ಬಹಳ ಬಿಸಿಲು ನಮ್ಮ ಭಾಗದಲ್ಲಿ, ಗುಲ್ಬರ್ಗ ಯಥೇಚ್ಛವಾಗಿ ಬಿಸಿಲು ಇರುತ್ತೆ. ಇದು ಸೂಕ್ತ ಅಂತೀರ ನಾಟಿ ಮಾಡ್ಲಿಕ್ಕೆ? ಸರಿ, ನಾಟಿ ಮಾಡ್ಲಿಕ್ಕೆ ನಾವು ಫಸ್ಟ್ ಏನ್ ಮಾಡ್ಕೋತೀವಿ ಅಂದ್ರೆ ಬೀಜಗಳನ್ನ ಮಾಡ್ಕೊಂತೀವಿ. ಆ ಬೀಜಗಳನ್ನ ಒಂದು ಕಡೆ ಎಲ್ಲರೂ ನೆರಳು ಮನೆಯಲ್ಲಿ ಮಾಡ್ಕೊಂಡು ತದನಂತರದಲ್ಲಿ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ನಮಗೆ ಟೆಂಪರೇಚರ್ ಅಂದ್ರೆ ಏನ್ ಉಷ್ಣಾಂಶ ಎಷ್ಟು ಇರಬೇಕು ಅಂತ ಅಂದ್ರೆ ಒಂದ್ 25-32 ತನಕ ತಡ್ಕೊಳ್ಳುವಂತ ಕೆಪಾಸಿಟಿ ಇದೆ ಸರ್. ಸೊ ಅದರಿಂದ ಏನ್ ತೊಂದರೆ ಇಲ್ಲ ಸರ್, ಬರುತ್ತೆ ಸರ್. ಅಂದ್ರೆ ಸಸಿ ಮಾಡ್ಕೋಬೇಕು ಮೊದಲು? ಸಸಿ ಮಾಡ್ಕೋಬೇಕು ಬೀಜದಲ್ಲಿ, ಅಂದ್ರೆ ಬೇರೆ ಸಸಿ ಮಡಿ ತಯಾರಿಕೆ ಮಾಡಿಕೊಂಡು ಅಲ್ಲಿ ಕಲ್ಟಿವೇಟ್ ಮಾಡಿಕೊಂಡು ತದನಂತರ ನಾಟಿ ಮಾಡಕ್ಕೆ ಸೂಕ್ತವಾದ ಪ್ರದೇಶಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಸರ್. ಈ ಸಸಿ ಮಾಡ್ಕೋಬೇಕಂತ ಹೇಳಿದ್ರಲ್ಲ, ಈ ಸಸ್ಯಾಭಿವೃದ್ಧಿ ಹೇಗೆ ಮಾಡಬೇಕು ಸರ್? ಈ ಚೆಂಡುವಿನ ಸಸ್ಯಾಭಿವೃದ್ಧಿಗೆ ಬಂದಾಗ ಇದನ್ನ ನಾವು ಬೀಜದಿಂದ ಮಾಡ್ಕೊಂತೀವಿ ಸರ್. ಬೀಜಗಳು ಎಷ್ಟು ಬೇಕಾಗ್ತವೆ ಅಂತ ಅಂದ್ರೆ ಇದನ್ನ ನಮಗೆ ಒಂದು 200-250 ಗ್ರಾಂ ಬೀಜಗಳು ಬೇಕಾಗ್ತವೆ ಸರ್. ಸಸಿ ಮಡಿ ತಯಾರಿಕೆ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಒಂದು 4-5 ಮಡಿಗಳು ಬೇಕಾಗ್ತವೆ ಸರ್. ಸೈಜ್ ಎಷ್ಟು ಅಳತೆಯಲ್ಲಿ ಇರಬೇಕು ಅಂತ ಅಂದ್ರೆ 6 ಮೀಟರ್ ಉದ್ದ ಇರಬೇಕು ಆ ಮಡಿ, ಮತ್ತೆ ಅದಕ್ಕೆ ಅಗಲ ಎಷ್ಟಿರಬೇಕು ಅಂದ್ರೆ 1 ಮೀಟರ್ ಅಗಲ ಇರಬೇಕು. ಒಂದು 10 ಸೆಂಟಿಮೀಟರ್ ಎತ್ತರ ಇದ್ರೆ ಸಾಕು ಸರ್. ಆ ತರ ಒಂದು 5-6 ಮಡಿಗಳನ್ನ ತಯಾರ ಮಾಡ್ಕೋಬೇಕು. ಸೊ ಅದರಲ್ಲಿ ನಾವು ಬೀಜಗಳನ್ನ ಬಿತ್ತುತ್ತಾ ಹೋಗ್ಬೇಕು ಸರ್. ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಸುಮಾರು ಒಂದು 5 ಸೆಂಟಿಮೀಟರ್ ಇದ್ರೂ ಸಾಕು ಸರ್. ಯಾಕಂದ್ರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಅದನ್ನ ತೆಗಿತೀವಲ್ಲ ಸರ್ ಬೇರ್ ಸಮೇತ, ಅವಾಗ ಒಂದಕ್ಕೊಂದು ರೂಟ್ ತಗ್ಲಿ ಹಾಳಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು 5 ಸೆಂಟಿಮೀಟರ್ ಅಥವಾ 7 ಸೆಂಟಿಮೀಟರ್ ಸಾಕು ಸರ್ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ. ಸೊ ಅದನ್ನ ಸೋ ಮಾಡಿದ ತಕ್ಷಣ ನಾವೇನ್ ಮಾಡ್ಕೋತೀವಿ, ಅದಕ್ಕೂ ಮುಂಚೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಲ್ಲ ಸರ್, ಅದನ್ನ ಹಾಕೊಂಡು ಚೆನ್ನಾಗಿ ಸಸಿ ಮಡಿ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಾವು ಬೀಜಗಳನ್ನ ಹಾಕೊಂತೀವಿ 5-7 ಸೆಂಟಿಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಬಿಟ್ಕೊಂಡು, ಅದಾದ್ಮೇಲೆ ನಾವು ನೀರಾವರಿ ಅಂದ್ರೆ ರೋಸ್ ಹೆಡ್ ಕ್ಯಾನ್ ಅಂತ ಬರುತ್ತೆ ಸರ್. ಸೊ ಅದರಲ್ಲಿ ತೆಳುವಾಗಿ ನೀರನ್ನ ಹಾಕೋಬೇಕಾಗುತ್ತೆ. ನಾವು ಜಾಸ್ತಿ ಫೋರ್ಸ್ ಅಲ್ಲಿ ನೀರ್ ಹಾಕಿದ್ರೆ ಏನಾಗುತ್ತೆ, ಬೀಜಗಳು ಮೇಲ್ ಬಂದು ಬೇರೆ ಕಡೆ ಹೋಗುವಂತ ಚಾನ್ಸಸ್ ಇರ್ತವೆ. ಅದಕ್ಕೆ ತೆಳುವಾಗಿ ಮೇಲ್ಗಡೆ ಏನಾದ್ರು ಹಿಟ್ಟು ಅಥವಾ ಕೈಯನ್ನೇ ಕೊಟ್ಟು ನೀರನ್ನ ಹಾಕಬೇಕಾಗುತ್ತೆ. ಸೊ ಅದಾದ ಮೇಲೆ 30-45 ದಿನಗಳಲ್ಲಿ ನಮಗೆ ಮೊಳಕೆ ಬಂದು ಗಿಡಗಳು ಆಲ್ಮೋಸ್ಟ್ 10 ಸೆಂಟಿಮೀಟರ್ ಅಷ್ಟು ಬೆಳೆದಿರುತ್ತವೆ ಸರ್ 40 ದಿನದಲ್ಲಿ. ಹಾ ಸರ್. ಆ ನಂತರ ಅದನ್ನ ನಾವು ನಾಟಿ ಮಾಡ್ಲಿಕ್ಕೆ ಸೂಕ್ತ. ಈಗ ಯಾವುದೇ ಬೆಳೆ ಆಗ್ಲಿ ನಮಗೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಗೊಬ್ಬರ ಕೊಡೋದಿರ್ಬೋದು, ಔಷಧ ಕೊಡೋದಿರ್ಬೋದು, ಇಳುವರಿ ಚೆನ್ನಾಗಿ ಬರಬೇಕಂದ್ರೆ ಇದರ ನಿರ್ವಹಣೆ ಬಹಳ ಮುಖ್ಯ. ಈ ಪೋಷಕಾಂಶಗಳ ನಿರ್ವಹಣೆ ಹೇಗ್ ಮಾಡಬೇಕು ಚೆಂಡು ಹೂವಿನಲ್ಲಿ ಅನ್ನೋದು? ಸರ್, ಈ ಸಸಿ ಮಡಿ ತಯಾರಿಕೆ ಎಲ್ಲ ಹೇಳಿದ್ದೆ ನಾನು, ಅಲ್ಲೂ ಸ್ವಲ್ಪ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೋಬೇಕು. ಯಾಕಂದ್ರೆ ಅದು ಬೀಜ ಮೊಳಕೆ ಹೊಳಲಿಕ್ಕೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತವೆ ಸರ್. ಅದಾದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಟಿ ಮಾಡಬೇಕಾದ್ರು ಅಷ್ಟೇ ಮೇನ್ ಕ್ಷೇತ್ರ ಏನಿರುತ್ತಲ್ಲ ಸರ್, ಸೊ ಅದನ್ನ ನಾವು 3-4 ಬಾರಿ ಉಳುಮೆ ಮಾಡ್ಕೋಬೇಕಾಗುತ್ತೆ ಸರ್. ಉಳುಮೆ ಮಾಡ್ಕೊಳ್ಳೋ ಟೈಮಿನಲ್ಲೇ ನಾವು 20 ಟನ್ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೋಬೇಕಾಗುತ್ತೆ ಪರ್ ಹೆಕ್ಟೇರ್. ಸೊ ಈ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಅದಾದ ನಂತರ ಮತ್ತೊಮ್ಮೆ ಉಳುಮೆ ಮಾಡಿ, ಯಾಕಂದ್ರೆ ಕೆಳಗಡೆ ರೋಗಗಳು ಬರುವಂತಹ ಯಾವ್ದಾದ್ರು ಒಂದು ಕೀಟಗಳು ಮರಿ ಆಗಿರ್ಬೋದು ಅಥವಾ ಲಾರ್ವೆ ಆಗಿರ್ಬೋದು, ಸೊ ಅವೆಲ್ಲ ಸೂರ್ಯನ ಕಿರಣಗಳು ಬರಲಿ ಅಂತ ಅದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ನಾವು ಒಂದು 3-4 ಟೈಮ್ ಅದನ್ನ ನಾವು ಉಳುಮೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 20 ಟನ್ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೊಂಡಿರ್ತೀವಿ. ಅದಾದ ಮೇಲೆ ಪ್ಲಾಂಟಿಂಗ್ ಆಗೋಕ್ಕೂ ಮುಂಚೆ ನಾವು 125 ಕೆಜಿ ಸಾರಜನಕ ಮತ್ತೆ 60 ಕೆಜಿ ರಂಜಕ ಮತ್ತೆ 60 ಕೆಜಿ ಪೊಟ್ಯಾಶ್, ಸೊ ಇದನ್ನ ಹಾಕೋಬೇಕಾಗುತ್ತೆ. ಸೊ ಇನ್ನು ರಿಮೈನಿಂಗ್ ಸಾರಜನಕ 100 ಕೆಜಿ ಏನಿರುತ್ತಲ್ಲ, ಇದು 35-40 ದಿನಗಳ ನಂತರ ಸಾರಜನಕ ಹಾಕೋಬೇಕಾಗುತ್ತೆ. ಸರ್ಕಾರಿ ಗೊಬ್ಬರ ಅಂತ ನಾವೇನ್ ಹೇಳ್ತೀವಲ್ಲ ಫರ್ಟಿಲೈಸರ್ಸ್ ಕೊಡ್ತಾರೆ, ಇವು ಯಾವ ಸಂದರ್ಭದಲ್ಲಿ ಕೊಡಬೇಕು? ನಾಟಿ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಕೊಡಬೇಕಾಗುತ್ತೆ ಸರ್? ಅದು ನಾವು ಗಿಡಗಳದ ಬೆಳವಣಿಗೆ ನೋಡಿಕೊಂಡು ಕೊಡಬೇಕಾಗುತ್ತೆ ಸರ್. ಅದು ಇನಿಷಿಯಲಿ ನಮ್ಗೆ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ ಸರ್, ಅದರಲ್ಲೇ ಎಲ್ಲ ಇರುತ್ತೆ. ಅಕಸ್ಮಾತ್ ನಮ್ಗೆ ಏನಾದ್ರು ಗಿಡಗಳ ಬೆಳವಣಿಗೆ ಕುಂಠಿತವಾದಲ್ಲಿ ನಾವು 1 ತಿಂಗಳ ನಂತರ ಈ ಸರ್ಕಾರಿ ಗೊಬ್ಬರಗಳನ್ನ ಕೊಡಕ್ಕೆ ಹೋಗ್ಬೋದು ಸರ್. ಆಗ್ಲೇ ಇನ್ನೊಂದು ಪ್ರಶ್ನೆ ಬಂತ ನನಗೆ, ಸಸಿ ಮಾಡಿ ತಯಾರು ಮಾಡ್ಕೊಂತೀವಿ ನಾವು, ಸಸಿ ಬಂದಿರ್ತೈತೆ, ಬೇರೆ ಬೇರೆ ಬೆಳೆಗಳಲ್ಲಿ ಒಂದು ಅಂತರದಲ್ಲಿ ನಾಟಿ ಮಾಡುವಂತದ್ದು ಇರುತ್ತೆ. ಈ ಚೆಂಡುವಿನಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಕೊಟ್ಟು ಅವರು ನಾಟಿ ಮಾಡಬೇಕಾಗುತ್ತೆ? ಸರ್, ಈ ಮ್ಯಾರಿಗೋಲ್ಡ್ ಅಥವಾ ಚೆಂಡುವಿನ ಎಷ್ಟು ಅಂತರದಲ್ಲಿ ನಾವು ಕಾಯ್ದುಕೊಳ್ಬೇಕು ಅಂತ ಅಂದ್ರೆ, ನಾಟಿ ಮಾಡ್ಬೇಕಾದ್ರೆ ನಾವು ಬದುಗಳನ್ನ ತಯಾರ್ ಮಾಡ್ಕೋಬೇಕು ಸರ್. ಅಂದ್ರೆ ಏನಂತೀವಿ, ಕಾಲುವೆಗಳ ತರ. ಸೊ ಕಾಲುವೆಗಳ ಆ ರಿಡ್ಜಸ್ ಅಂತ ಏನ್ ಕರಿತೀವಿ, ಅದು ಒಂದು ಬದುವಿಂದ ಇನ್ನೊಂದು ಬದಿಗೆ ಒಂದು 60 ಸೆಂಟಿಮೀಟರ್ ಇರಬೇಕು ಸರ್. ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 45 ಸೆಂಟಿಮೀಟರ್ ಇದ್ರೆ ಸಾಕು ಸರ್. ಅಂದ್ರೆ 60x45 ಅಂತ ನಾವು ಕರಿತೀವಿ. ಉತ್ತಮವಾಗಿ ನಮ್ಗೆ ಬ್ರಾಂಚಸ್, ರೆಂಬೆ ಕೊಂಬೆಗಳೆಲ್ಲ ಚೆನ್ನಾಗಿ ಹರಡಿ, ಸೊ ಅದರಿಂದ ಕವಲುಗಳೆಲ್ಲ ಚೆನ್ನಾಗಿ ಉಳಿದು ಹೂವಿನ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ನೀವು ಕೊಂಬೆಗಳಂತೂ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಕೆಲವೊಂದು ಬೆಳೆಗಳಲ್ಲಿ ಈ ಕುಡಿಚಿ ಊಟ ಮಾಡ್ತಾರೆ ಚೆಂಡುವಿನಲ್ಲಿ, ಆ ರೀತಿ ಏನಾದ್ರೂ ಕುಡಿಚಿ ಊಟದ್ದು ಏನಾದ್ರೂ ಇದೆಯಾ? ಹೌದು, ಕುಡಿಚಿ ಊಟದಿದೆ. ಇದು ಯಾವಾಗ ಮಾಡ್ಬೇಕು ಅಂತ ಅಂದ್ರೆ, ಒಂದು ತಿಂಗಳಾದ ನಂತರ. ಅಂದ್ರೆ ನಾವೇನು ಸಸಿ ಮಡಿ ತಯಾರಿಕೆಯಿಂದ ಮೇನ್ ಫೀಲ್ಡ್ ತಗೊಬಂದಿರ್ತೀವಿ, ಮೇನ್ ಫೀಲ್ಡ್ ಅಲ್ಲಿ ಹಾಕಾದ್ಮೇಲೆ ನಮ್ಗೆ ಒಂದು ತಿಂಗಳ ನಂತರ ಅಥವಾ 3-4 ವಾರಗಳ ನಂತರ ನಾವು ತುದಿಯನ್ನ ಚಿವುಟ್ಬೇಕು. ಇದನ್ನ ಏನಕ್ ಮಾಡ್ಬೇಕು ಅಂತ ಅಂದ್ರೆ, ಸೊ ನಮ್ಗೆ ಮೇನ್ ತುದಿ ಅಥವಾ ಕುಡಿಯನ್ನ ಚಿವುಟಿದ್ರೆ ಸೈಡ್ ಇರುವಂತಹ ಅಕ್ಕಪಕ್ಕ ಇರುವಂತಹ ರೆಂಬೆ ಕೊಂಬೆಗಳು ಒಡಿಯಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸರ್. ಸೊ ಇದರಿಂದ ಏನ್ ಯೂಸ್ ಆಗ್ತವೆ ಅಂತ ಅಂದ್ರೆ, ಮೇನ್ ಒಂದೇ ಹೋಗ್ತಿರೋದ್ರಿಂದ ಸೈಡ್ ಬಂದಾಗ ನಮ್ಗೆ ಒಂದು ಬರುವಂತ ಜಾಗದಲ್ಲಿ ನಮ್ಗೆ 3-4 ರೆಂಬೆ ಕೊಂಬೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ತುದಿಯನ್ನ ಚಿವುಟ್ಲೇಬೇಕು ಸರ್. ಸೊ ಇದರಿಂದ ನಮ್ಗೆ ಹೂ ಸಿಗೋದು ಸ್ವಲ್ಪ ಒಂದು 15 ದಿನ ಅಥವಾ 20 ದಿನ ಲೇಟ್ ಆದ್ರೂ ಇಳುವರಿಯಲ್ಲಿ ಹೆಚ್ಚಳವನ್ನ ಕಾಣಬಹುದು ಸರ್. ಅಂದ್ರೆ ಸಸಿ ಏನ್ ಚೆನ್ನಾಗಿ ಅಂಟ್ಕೊಂಡಿಂದ ಚಿವುಟಿದ್ರೆ ಇಳುವರಿಯಲ್ಲಿ ನಾವು ಹೆಚ್ಚು ಕಾಣಬಹುದು ಅಂತ ಸರ್. ಚೆಂಡು ಹೂವು ಬೆಳೆಯಲ್ಲಿ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು? ಯಾಕಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯ ನಿರ್ವಹಣೆ ಇರುತ್ತೆ. ಕೆಲವಕ್ಕೆ ವಾರಕ್ಕೊಂದ್ಸರಿ ಬಿಡಂತದ್ದು ಇರ್ತದೆ, ಕೆಲವಕ್ಕೆ 15 ದಿನಕ್ಕೊಂದ್ಸರಿ, ಕೆಲವಕ್ಕೆ 2 ದಿನಕ್ಕೊಂದ್ಸರಿ ಇರ್ತಾವ ಬೇರೆ ಬೇರೆ ಬೆಳೆಗಳಲ್ಲಿ. ಈ ಚೆಂಡುವಿನಲ್ಲಿ ಇದು ನೀವ್ ಹೇಳ್ದಂಗ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡಿದ್ರೆ ಅವಾಗ ಜಾಸ್ತಿ ಬಿಸಿಲು ಇರುತ್ತೆ, ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಹೇಳೋಣ. ಸರಿ, ಚೆಂಡುವಿನಲ್ಲಿ ನೀರಿನ ನಿರ್ವಹಣೆ ಅಂತ ಬಂದಾಗ ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೆ ಮಣ್ಣು ಬೇಕಾಗಿರೋದು ಗೋಡು ಮಣ್ಣು ಅಂತ ಹೇಳಿದೆ. ಅಂದ್ರೆ ನೀರು ಬಸಿದು ಹೋಗುವಂತ, ಅಂದ್ರೆ ನೀರ್ ಹಿಡಿದಿಟ್ಟುಕೊಳ್ಳುವಂತ ಕೆಪಾಸಿಟಿ ಅದಕ್ಕೆ ಇರಬಾರ್ದು ಸರ್. ಯಾಕಂದ್ರೆ ಜಾಸ್ತಿ ನೀರು ಅದರಲ್ಲಿ ಹಿಡಿದಿಟ್ಟುಕೊಳ್ತು ಅಂತ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ರೂಟ್ಸ್ ಗೆ ರೂಟ್ ರಾಟ್ ಅಂತ ಬರುತ್ತೆ, ಅಂದ್ರೆ ಕೊಳೆ ರೋಗ ತರ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ನೀರ್ ಹಾಕಬೇಕಾದ್ರೆ ಅಥವಾ ಇರಿಗೇಷನ್ ಅಂತ ಏನ್ ಕರಿತೀವಿ, ಸೊ ನಮಗೆ ಒಂದು ವಾರದಲ್ಲಿ ಅಥವಾ 4-5 ದಿನಕ್ಕೊಮ್ಮೆ ಹಾಕಿದ್ರೆ ಸಾಕು ಸರ್. ಹೆಂಗ್ ಗೊತ್ತಾಗುತ್ತೆ ನಮ್ಗೆ ನೀರ್ ಅದಕ್ಕೆ ಬೇಕೋ ಇಲ್ಲೋ ಅಂತ? ನೀರ್ ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಗಿಡಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್. ಅದು ಚೆನ್ನಾಗಿ ಗ್ರೀನಿಶ್ ಅಂದ್ರೆ ಹಸಿರು ಬಣ್ಣವಾಗಿ ಹೂವು ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ನಮ್ಗೆ ನೀರ್ ಸಾಕಷ್ಟಿದೆ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ಅಥವಾ ಹಳದಿಯಾಗಿ ಟರ್ನ್ ಆಗ್ತಿದೆ ಎಲೆಗಳು ಅಂತ ನಮಗೆ ಗೊತ್ತಾದಾಗ, ಸೊ ಅದಕ್ಕೆ ನೀರ್ ಬೇಕು ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುದು. ಅಥವಾ ಇನ್ನೂ ಒಂದು ಈಸಿಯಾಗಿ ಸ್ಟೆಪ್ ಏನಂತಂದ್ರೆ, ಆ ಮಣ್ಣನ್ನ ಸ್ವಲ್ಪ ಕೈಯಲ್ಲಿ ಹಿಡಿದು ನೋಡ್ಕೋಬೇಕು ಸರ್. ಕೈಲಿ ಮುಷ್ಟಿ ಮಾಡಿ ಹಿಡಿದಾಗ ಅದು ಉಂಡೆ ರೀತಿ ಫಾರ್ಮೇಶನ್ ಆಯ್ತು ಅಂದ್ರೆ ಸಾಕಷ್ಟು ನೀರಿದೆ ಅಂತ, ಅಥವಾ ಅದು ಬಿಡಿ ಬಿಡಿಯಾಗಿ ಬೀಳ್ತು ಅಂತ ಅದ್ರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಲ್ಲ ಅಂತ. ಸೊ ಇದನ್ನ ಟೆಸ್ಟ್ ಮಾಡಿಕೊಂಡು ಮಾಡ್ಕೋಬಹುದು, ಅಥವಾ ನಾವು ವಾರದಲ್ಲಿ ಒಮ್ಮೆ ಅಥವಾ 2 ಟೈಮ್ಸ್ ಹಾಕೋಬಹುದು. ಅದು ಯಾವಾಗ ಹಾಕಬೇಕು ಅಂದ್ರೆ, ಮಾರ್ನಿಂಗ್ ಟೈಮ್ ಅಂದ್ರೆ ಬೆಳಗಿನ ಜಾವ ಅಥವಾ ಈವ್ನಿಂಗ್, ಸೊ ಇವೆರಡು ಟೈಮಲ್ಲಿ ಹಾಕೊಂಡ್ರೆ ಬಹಳ ಉತ್ತಮ ಸರ್. ಈ ಯಾವುದೇ ಬೆಳೆಯಲ್ಲಿ ಈ ರೋಗ ಬಾಧೆ ಮತ್ತೆ ಕೀಟ ಬಾಧೆ ಸರ್ವೇ ಸಾಮಾನ್ಯ. ಈ ಚೆಂಡುವಿನಲ್ಲಿ ಯಾವ ರೀತಿಯ ಕೀಟಗಳ ಬಾಧೆ ಇರುತ್ತೆ ಮತ್ತೆ ಯಾವ ರೀತಿಯ ರೋಗಗಳು ಇದಕ್ಕೆ ಕಾಣಿಸ್ಕೊಳ್ತವೆ, ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಸರಿ, ಹೂವಿನ ಗಿಡಗಳಲ್ಲಿ ಜಾಸ್ತಿ ಬರುವಂತಹ ಕೀಡೆಗಳು ಯಾವುದು ಅಂತ ಅಂದ್ರೆ, ಈ ಜಿಗಿ ಹುಳು ಅಂತ, ಸಕಿಂಗ್ ಪೆಸ್ಟ್ ಅಂದ್ರೆ ರಸ ಹೀರುವ ಕೀಡೆಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಮೊದಲನೇದು ಜಿಗಿ ಹುಳು. ಸೊ ಇದು ಏನ್ ಮಾಡುತ್ತೆ ಅಂತ ಅಂದ್ರೆ, ನಮ್ಗೆ ಮೇಲ್ಗಡೆಯಿಂದ ಕಾಣಿಸಲ್ಲ ಸರ್. ಈ ಹುಳುಗಳು ಎಲ್ಲಿರ್ತವೆ ಅಂದ್ರೆ, ಲೀಫ್ ನ ಉಲ್ಟಾ ತಿರುಗಿಸಿದಾಗ ಕೆಳಗಡೆ ಇರ್ತವೆ ಸರ್. ಸೊ ಅದು ನಮ್ಗೆ ಮೇಲ್ಗಡೆ ಹೆಂಗ್ ಸಿಂಪ್ಟಮ್ಸ್ ಗೊತ್ತಾಗ್ತಿರ್ತವೆ ಅಂದ್ರೆ, ಮೇಲ್ಗಡೆ ಸ್ವಲ್ಪ ಅಲ್ಲಲ್ಲೇ ಪ್ಯಾಚ್ ಪ್ಯಾಚ್ ತರ ಹಳದಿ ಕಲರ್ ಆಗುವಂತದ್ದು, ಅಥವಾ ಅದು ಹಳದಿ ಕಲರ್ ಇಂದ ನಂತರ ಬ್ಲಾಕ್ ಕಲರ್ ಆಗಿ ಟರ್ನ್ ಆಗುವಂತದ್ದು. ಇವು ಕೆಳಗಡೆ ಕುಂತು ಏನ್ ಮಾಡ್ತವೆ ಅಂದ್ರೆ, ಸೊ ಈ ಲೀಫಿನ ಕೆಳಗಡೆ ರಸ ಇರ್ತಾ ಕೂರ್ತಿರ್ತವೆ ಸರ್. ಸೊ ಅದು ರಸ ಇರ್ದಂಗೆ ಮೇಲ್ಗಡೆ ಏನು ಫೋಟೋಸಿಂಥಸಿಸ್ ಏನ್ ಮಾಡ್ತೀವಿ, ಕೆಳಗಡೆ ರಸ ಇರೋದಕ್ಕೂ ಅಲ್ಲಿ ಮೇಲ್ಗಡೆ ಫೋಟೋಸಿಂಥಸಿಸ್ ಆಗಲ್ಲ ಸರ್. ಸೊ ಅದಕ್ಕೆ ನಮ್ಗೆ ಮೇಲ್ಗಡೆ ಸಿಂಪ್ಟಮ್ ಅದು ಯೆಲ್ಲೋ ಕಲರ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಇದು ಜಿಗಿ ಹುಳು ಅಂದ್ರೆ ರಸ ಇರುವ ಒಂದು ಪೆಸ್ಟ್ ಅಂತ ಹೇಳ್ಬೋದು. ಇದು ಇನಿಷಿಯಲ್ ಸಿಂಪ್ಟಮ್ ಇತ್ತು ಅಂತ ಅಂದ್ರೆ, ನಾವು ಅದನ್ನ ಕೈಯಲ್ಲೇ ಎಲ್ಲಿ ಅಟ್ಯಾಕ್ ಆಗಿರುತ್ತಂತ ಆ ಲೀಫ್ ನ ತೆಗೆದು ಕಿತ್ತು ಬೇರೆ ಕಡೆ ಬಿಸಾಡೋದು, ಇಲ್ಲ ಜಾಸ್ತಿ ಆಗಿದೆ ತುಂಬಾ ಗಿಡಗಳಿಗೆ ಬಂದಿದೆ ಅಂತಂದಾಗ ನಾವು ಕೆಮಿಕಲ್ ಸ್ಪ್ರೇ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಮಿಥೈಲ್ ಪ್ಯಾರಥಿಯಾನ್ ಅಂತ ಕರಿತೀವಿ. ಸೊ ಇದು ನಮಗೆ ಎಲ್ಲಾ ಫರ್ಟಿಲೈಸರ್ ಶಾಪ್ ಅಲ್ಲೂ ಸಿಗುತ್ತೆ. ಇದನ್ನ ನಾವು 1.5 ml ಪರ್ ಲೀಟರ್ ಅಷ್ಟು ಮಿಕ್ಸ್ ಮಾಡಿಕೊಂಡು, ಅಂದ್ರೆ ಇದು ಲಿಕ್ವಿಡ್ ಸೊಲ್ಯೂಷನ್ ಸರ್, ಅದನ್ನ 1.5 ml ತಗೊಂಡು ಅದನ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು, ಪೆಸ್ಟ್ ಗಳು ಎಲ್ಲಿರ್ತವೆ ಲೀಫಿನ ಕೆಳಗಡೆ ಇರ್ತವೆ, ಅಲ್ಲಿಗೆ ನಾವು ನೋಜಲ್ ಇರುತ್ತಲ್ಲ ಸ್ಪ್ರೇದು, ಸೊ ಅದನ್ನ ಕೆಳಗಡೆ ಕೊಟ್ಟು ಆ ಗಿಡದ ಕೆಳಗಡೆ ನಾವು ಸ್ಪ್ರೇ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ಸರ್. ಸೊ ಎರಡನೇದಾಗಿ ಅಂತ ಅಂದ್ರೆ, ಇದನ್ನು ಹೂ ಮೊಗ್ಗು ಕೊರಕ ಅಂತ ಕರಿತೀವಿ, ಅಂದ್ರೆ ಬಡ್ ಬೋರರ್ ಅಥವಾ ಫ್ಲವರ್ ಬಡ್ ಬೋರರ್ ಅಂತ ಕರಿತೀವಿ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಈ ಹೂವಿನ ಮೊಗ್ಗು ಇನ್ನೇನ್ ಸ್ಟಾರ್ಟ್ ಆಯ್ತು ಅನ್ನೋ ಟೈಮಲ್ಲಿ ಇದು ಅಟ್ಯಾಕ್ ಆಗುತ್ತೆ ಸರ್, ಒಂದು ಹುಳು ತರ. ಅದು ಏನ್ ಮಾಡುತ್ತೆ ಅಂತಂದ್ರೆ ಈ ಮೊಗ್ಗುಗೆ ಹೋಗಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ. ನಾವೆಲ್ಲ ಅನ್ಕೊಂಡಿರ್ತೀವಿ ಇನ್ನೇನು ಮೊಗ್ಗೆ ಬಂತು, ಇನ್ನೇನು ಹೂವಿನ ಅರಳುವ ಸಮಯ, ಆ ಟೈಮಲ್ಲಿ ಇದು ಬಂದು ಡೈರೆಕ್ಟ್ ಮೊಗ್ಗಿಗೆ ಅಟ್ಯಾಕ್ ಮಾಡಿ ಸೊ ಕೊರ್ಕೊಂತ ಸರ್ಕ್ಯುಲರ್ ಅಂದ್ರೆ ವೃತ್ತಾಕಾರದಲ್ಲಿ ಇದು ತಿನ್ಕೊಂತ ಎಲ್ಲಾ ಹೂವಿನ ಮುಗ್ಸಾಕುತ್ತೆ. ನಮ್ಗೆ ಗೊತ್ತೇ ಆಗಲ್ಲ, ಒಂದು ನೈಟ್ ಅಲ್ಲಿ ಆಲ್ಮೋಸ್ಟ್ ಇಡೀ ಒಂದು ಪ್ಲಾಂಟ್ ಅಲ್ಲಿ ಇರುವಂತ 4-5 ಹೂವನ್ನ ತಿನ್ನುವಂತ ಕೆಪಾಸಿಟಿ ಆ ಹುಳಕ್ಕಿರುತ್ತೆ ಸರ್. ಸೊ ಸರ್ಕ್ಯುಲರ್ ಹೋಲ್ಸ್ ಕಂಡು ಬಂತು ನಮ್ಗೆ ಆ ಮೊಗ್ಗಿನ ಮೇಲೆ ಅಂತಂದ ಅದು ಹೂ ಮೊಗ್ಗು ಕೊರಕ ಸರ್. ಸೊ ಇದನ್ನು ಅಷ್ಟೇ, ನಾವು ಇನಿಷಿಯಲ್ ಸ್ಟೇಜ್ ಇತ್ತು ಅಂತ ಅಂದಾಗ ನಾವೇನ್ ಮಾಡ್ಕೋಬಹುದು, ಕೈಯಲ್ಲೇ ಬಂದಿರುವಂತ ಮೊಗ್ನ ಕಿತ್ತು ದೂರದಲ್ಲಿ ಬಿಸಾಡ್ಬೇಕು ಸರ್. ನಮ್ಮ ಪ್ಲಾಟ್ ಹತ್ರ ಇರಬಾರದು, ದೂರದಲ್ಲಿ ಬಿಸಾಡ್ಬೇಕು, ಅಥವಾ ಅದನ್ನ ನಾವು ಗುಂಡಿಯಲ್ಲಿ ಮುಚ್ಚಾಕ್ಬೇಕು, ಅಥವಾ ಕೈಯಲ್ಲೇ ಕಿತ್ತು ಲಾರ್ವೆಯನ್ನು ಸಹಿಸಾಕ್ಬೇಕು. ಇಲ್ಲ ಅಂತ ಅಂದ್ರೆ ಮೀಥೈಲ್ ಪ್ಯಾರಥಿಯಾನ್ ಇದನ್ನು ಅಷ್ಟೇ 1.5 ml 1 liter ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೋಬೇಕು. ಖಂಡಿತವಾಗಿ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ಸರ್. ಇನ್ನು ಡಿಸೀಸ್ ರೋಗಗಳಿಗೆ ಬಂತ ಅಂದಾಗ ಬುಡಕೊಳೆ ರೋಗ. ಸೊ ನಾ ಆಗ್ಲೇ ಹೇಳಿದೆ ಸರ್, ಚೆಂಡು ಏನಿದೆಯಲ್ಲ ಇದು ಕೊಳೆ ರೋಗಕ್ಕೆ ಬಹಳ ತುತ್ತಾಗುತ್ತೆ ಸರ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಗಿಡ ಕೊಳಿತಾ ಹೋಗುತ್ತೆ. ಎಲ್ಲಿಂದ ಅಂದ್ರೆ ಬೇರುಗಳ ಜಾಗದಿಂದಾನೇ ಕೊಳಿತಾ ಹೋಗುತ್ತೆ. ಮೇಲ್ಗಡೆ ಅಪಿಯರೆನ್ಸ್ ಹೆಂಗಿರುತ್ತೆ, ಗಿಡ ಚೆನ್ನಾಗೇ ಇರುತ್ತೆ, ಕೆಳಗಡೆ ಇರೋದು ನಮಗೆ ಗೊತ್ತೇ ಆಗಲ್ಲ. ಸೊ ಕೆಳಗಡೆಯಿಂದ ಕೊಳ್ಕೊಂತ ಬಂದು ಇನ್ನೇನು ಫೈನಲ್ ಸ್ಟೇಜ್ ಅಲ್ಲಿ ಮೇಲ್ಗಡೆ ಅಪಿಯರೆನ್ಸ್ ಕಾಣುತ್ತೆ. ಹೆಂಗೆ ಅಂತಂದ್ರೆ ಫಸ್ಟ್ ಲೈಟ್ ಗ್ರೀನ್ ಕಲರ್ ಆಗುತ್ತೆ ಸರ್, ಅದಾದ ನಂತರ 10 ದಿನದಲ್ಲಿ ಹಳದಿ ಬಣ್ಣವಾಗಿ ಇದು ಟರ್ನ್ ಆಗುತ್ತೆ, ಅದಾದ ನಂತರ ಇದು ಫುಲ್ ಕಪ್ಪು ಬಣ್ಣವಾಗಿ ಟರ್ನ್ ಆಗಿ ಇಡೀ ಪ್ಲಾಂಟ್ಸ್ ಕೊಲ್ಯಾಪ್ಸ್ ಆಗುತ್ತೆ ಸರ್. ಇದು ಅಷ್ಟೇ, ಒಂದು ಪ್ಲಾಟ್ ಅಲ್ಲಿ 2-3 ಗಿಡ ಇತ್ತು, ನಾವು ಕೈಯಲ್ಲೇ ಕಿತ್ತು ಅದನ್ನು ದೂರದಲ್ಲಿ ಬಿಸಾಡಬೇಕು. ಇಲ್ಲ ಅಂದ್ರೆ ಕೆಮಿಕಲ್ ಸ್ಪ್ರೇ ಹೋಗ್ತೀನಿ ಅಂತ ಅಂದ್ರೆ ಕಾರ್ಬೆಂಡಜಿಮ್ ಅಂತ ಒಂದು ಸಿಗುತ್ತೆ ಸರ್, ಇದನ್ನ 1 gram ಸರ್ ಇದನ್ನ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಎರಡನೇದು ಎಲೆ ಮುಟ್ಟೂರು ರೋಗ ಅಂತ ಬರುತ್ತೆ ಸರ್. ಇಲ್ಲಿ ಎಲೆ ಮುಟ್ಟೂರು ಅಂದ ತಕ್ಷಣ ಏನಾಗುತ್ತೆ, ಎಲೆ ಡ್ರೈ ಆಗಿ ಮುದ್ರಕೊಂಡು ಬಿಡುತ್ತೆ ಸರ್, ಅಷ್ಟೇ ಸಿಂಪ್ಟಮ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಎಲೆಗಳೆಲ್ಲ ಸೊಂಚಿನಲ್ಲಿ ಡ್ರೈ ಆಗ್ತಾ ಬಂದು ಎಲೆಗಳೇ ಇಲ್ಲ ಅಂತ ಅಂದಾಗ ಗಿಡ ಬೆಳವಣಿಗೆ ಆಗಲ್ಲ ಸರ್, ಯಾಕಂದ್ರೆ ನಮ್ಗೆ ಫೋಟೋಸಿಂಥಸಿಸ್ ಅಂತ ಏನ್ ಕರಿತೀವಿ ಅದೆಲ್ಲ ಎಲೆಗಳಲ್ಲೇ ಆಗೋದು. ಸೊ ಅದಕ್ಕೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಕೆಮಿಕಲ್ ಸ್ಪ್ರೇ ಹೋಗ್ಬೇಕು ಅಂದ್ರೆ ಮ್ಯಾಂಕೋಸೆಬ್ನ 2 gram per liter ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಗಿಡದ ಬುಡಕ್ಕೆ ಹಾಕೊಂತಾ ಹೋದ್ರೆ ನಾವು ಖಂಡಿತವಾಗಿ ಈ ಪೆಸ್ಟ್ ಮತ್ತೆ ಈ ರೋಗಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು ಸರ್. ಈಗ ಚೆಂಡುವಿನಲ್ಲಿ ಕೊಯ್ಲು ಯಾವ ರೀತಿ ಮಾಡಬೇಕು, ಇಳುವರಿ ಹೇಗೆ ಬರುತ್ತೆ, ಯಾವ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಈಗ ನಾನು ಆಗ್ಲೇ ಹೇಳ್ದಂಗೆ ಈ ಮ್ಯಾರಿಗೋಲ್ಡ್ ಅಥವಾ ಚೆಂಡು ಏನಿದೆ ಇದು ನಮ್ಗೆ 3-4 ತಿಂಗಳಷ್ಟರಲ್ಲಿ ನಮ್ಗೆ ಹೂ ಬಂದ್ಬಿಡುತ್ತೆ ಸರ್. ಹೂ ಬಂದಾಗ 2.5 ತಿಂಗಳು ನಮ್ಗೆ ಕಂಟಿನ್ಯೂಸ್ ಹೂ ಬರುತ್ತೆ ಸರ್. 4 ತಿಂಗಳು ತಗೊಳುತ್ತೆ ಅಂದ್ರೆ ಗಿಡದ ಬೆಳವಣಿಗೆ ಆಗಕ್ಕೆ, ಅದಾದ್ಮೇಲೆ 2 ತಿಂಗಳು ಕಂಟಿನ್ಯೂಸ್ ನಮ್ಗೆ ಹೂ ಸಿಗುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ಕೋಬೇಕು ಅಂದ್ರೆ ಈ ಮ್ಯಾರಿಗೋಲ್ಡ್ ಆಗಿರ್ಬೋದು ಯಾವಾಗ ಹಾರ್ವೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಬೆಳಗಿನ ಜಾವ ಹಾರ್ವೆಸ್ಟ್ ಮಾಡ್ಕೋಬೇಕು, ಮತ್ತೆ ಸಂಜೆ ಟೈಮಲ್ಲಿ, ಮತ್ತೆ ಮಾರ್ಕೆಟ್ ಏನಾದ್ರೂ ನಿಯರ್ ಇತ್ತು ಅಂತ ಅಂದ್ರೆ ಯಾವಾಗ ಬೇಕಾದ್ರೂ ಹಾರ್ವೆಸ್ಟ್ ಮಾಡ್ಕೋಬಹುದು. ಅಥವಾ ದೂರದಲ್ಲಿ ಮಾರ್ಕೆಟ್ ಇತ್ತು ಅಂದಾಗ ಫ್ರೆಶ್ ಆಗಿರ್ಬೇಕು ಫ್ಲವರ್ಸ್ ಅಂದ್ರೆ ಮುಂಜಾನೆ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಸರ್. ಸೊ ಇದರಿಂದ ನಮ್ಗೆ ಆ ಹೂವು ಬಹಳ ಫ್ರೆಶ್ ಆಗಿ ಕಾಣಿಸುತ್ತೆ. ಅಥವಾ ನಾವೇನಾದ್ರು ಬಿಸಿಲು ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೋತೀವಿ ಅಂತ ಏನಾಗುತ್ತೆ, ಇನ್ನು ಹಾರ್ವೆಸ್ಟ್ ಮಾಡಿ ಒಂದು 1/2 ಗಂಟೆಯಷ್ಟಲ್ಲೇ ಆ ಹೂ ಸ್ವಲ್ಪ ಬಾಡಿ ಹೋಗುವಂತ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಮುಂಜಾನೆ ಅಥವಾ ಸಂಜೆ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ ಸರ್. ಸೊ ಇದರಿಂದ ಇಳುವರಿ ಎಷ್ಟು ಬರುತ್ತೆ ಅಂದ್ರೆ 8,000-10,000 kg ಪರ್ ಹೆಕ್ಟೇರ್ಗೆ ನಮಗೆ ಸಿಗುತ್ತೆ. ಸೊ ಇದನ್ನ ನಾವು ನಿಯರ್ ಬೈ ಎಲ್ಲರೂ ಮಾರ್ಕೆಟ್ ಇದ್ರೆ ಅಥವಾ ದೂರದಲ್ಲಿ ಮಾರ್ಕೆಟ್ಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು ಸರ್. ಒಟ್ಟಾರೆಯಾಗಿ ನೀವೇನು ಈ ಬೇಸಾಯ ಕ್ರಮಗಳನ್ನು ಹೇಳಿದ್ರಲ್ಲ, ಯಾವ ರೀತಿ ವಾತಾವರಣದಲ್ಲಿ ಬೆಳೀತಾರೆ, ಯಾವ ಸಂದರ್ಭದಲ್ಲಿ ನಾಟಿ ಮಾಡಬೇಕು, ಸಸಿ ಮಂಡಿ ಯಾವ ರೀತಿ ಮಾಡ್ಕೋಬೇಕು, ಪೋಷಕಾಂಶಗಳ ನಿರ್ವಹಣೆ ಇವೆಲ್ಲ ನೀವೇನು ಈ ಬೇಸಾಯ ಕ್ರಮಗಳನ್ನು ಹೇಳಿದ್ರಲ್ಲ ಅವನ್ನ ಅನುಸರಿಸಿ ನಮ್ಮ ರೈತರು ಚೆಂಡು ಹೂವು ಬೆಳೀಲಿಕ್ಕೆ ಮನಸ್ಸು ಮಾಡಿದ್ರೆ ಒಂದು ಲಾಭದಾಯಕ ಕೃಷಿಯಾಗಿ ಮಾಡಬಹುದಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ರೆ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೆ ಚೆಂಡು ಹೂವಿನ ಬೇಸಾಯ ಕ್ರಮಗಳು ಈ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಹೂವಿನ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಿಬಿ ಕವನ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಯಜ್ಞವಾಣಿಯಲ್ಲಿ ಇದುವರೆಗೆ ಚೆಂಡು ಹೂವಿನ ಬೇಸಾಯ ಕ್ರಮಗಳ ಕುರಿತು ಡಾ ಜಿಬಿ ಕವನ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರಪ್ಪಣ. ಅಲ್ಲ ಅಂದಂಗದು ಆಕಳಿಗೆ ಏನಾಗಿದೆ? ಏನೋ ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗಾಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ. ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡಿ. ಗುಳಿಗೆ ಕೊಟ್ಟರೆ ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರ, ಏನೋ ಹಚ್ಚಬೇಕಂತ ಹೇಳಿ. ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ತೊಳೆದು ಹಚ್ಚರಿ ಅಂತ ಹೇಳ್ಯಾರ. ಬಿಸಿ ನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳ್ಯಾರ. ಮಾಡ್ಲಿಕ್ಕೆ ನೋಡಪ್ಪ. ಅದಕ್ಕೆ ನೀನ್ ಮಾರಿ ಸಣದಾಗಿದ? ಹೌದು, ಮತ್ತೆ ಮನೆಯಾಗ ನಮ್ ಜೊತೆಗೆ ದನಗಳು ಇರ್ತಾವ ಅಂದ್ರೆ ನಮ್ ಮನೆದೊಂದು ಮೆಂಬರ್ ಇದ್ದಂಗಪ್ಪ. ಇದು ಆಗಿದೆ ಬರೋಬ್ಬರ ನೋಡು. ಅದಕ್ಕೆ ಸ್ವಲ್ಪ ಬೇಸರ ಅನ್ಸ್ಲಿಕ್ಕತ್ತಾವ. ನೋಡು ಶೋಭಕ, ಈ ಒಂದು ವಿಚಾರ ಏನದಲ್ಲ, ಎಲ್ಲರ ಬಲ್ಲಿ ಬರ್ಬೇಕು. ಅಂತಂದ್ರ ನಮ್ ಸುತ್ತಮುತ್ತಲು ಏನೋ ಪ್ರಾಣಿಗಳು ಇರ್ತಾವ, ನಾವ್ ಯಾವ್ದ್ರ ಜೊತೆಗೆ ನಾವ್ ಬದುಕ್ತೀವಿ ನೋಡು. ಅವಕ್ಕೆ ಏನಾರ ಆದ್ರ ನಮ್ಗ ಆಗ್ಯದ ಅನ್ನೋಂಗ ನಾವು ಹಂಗೆ ಅನ್ಸ್ಲಿಕ್ಕತ್ತದ. ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕ್ಕತ್ತದ ನನಗ. ಅದ್ ತಿರ್ಗಾ ಮುರಿಗೆ ಹೋಗೋದ, ಮಲ್ಕೊಂಡದ ಇಲ್ಲ ನೋಡೋದು, ತಿಂದದ ಇಲ್ಲ ನೋಡೋದು, ಬೆನ್ಮೇಲ್ಕೈಸೋದು, ಮಾರಿ ಮಾರಿ ಸುಮ್ನೆ ನೋಡ್ಕೊತ ಕೊಡ್ತದ ಅದು. ಹೌದಿಲ್ಲ, ಅದ್ರ ಮುಖಾನ ಸಣ್ಣದನ್ನಿಸ್ತದ. ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತಾವ ಶೋಭಕ. ಖರೇನೆ ಅದ. ಹೌದ್ ಹೌದ್. ಅಂದ್ರ ನಮ್ ಜೊತೆಗೆ ಆಕಳ ಆಗ್ಲಿ, ಎಮ್ಮೆ ಆಗ್ಲಿ, ಕುರಿ ಆಗ್ಲಿ, ಆಡ್ ಆಗ್ಲಿ, ಹೌದ್ ಹೌದ್, ನಾಯಿ ಬೆಕ್ಕು ಏನವಲ್ಲ, ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ, ಮನುಷ್ಯರ್ಕಿಂತ ಬಾಳ ಚಂದ ಹಚ್ಚಿಗೊತಾವ. ಹೌದೌದೌದು. ಕಪಟ ಇರೋದಿಲ್ಲ, ಕಪಟ ಇರಂಗಿಲ್ಲ. ನಮ್ಗೆ ಏನಾರ ಒಂದ್ ಸ್ವಲ್ಪ ತ್ರಾಸ ಆಲಿಕತ್ರು ಅವು ಬಂದ್ ಬಂದ ನಮ್ ಜೊತೆಗೆ ಕುಡ್ತಿರ್ತಾವ. ನಾಯಿ ಬೇಕಾರೆ ನೋಡು, ಸತ್ತಾತ ಹಿಂದ ಮುಂದ ಹಿಂದ ಮುಂದ ಕಾಲ್ ಕಾಲ ಕಾಲ್ ಕಾಲ ಓಡಾಡ್ತಿರ್ತಾವ ನೋಡು. ಹೌದಿಲ್ಲ. ಅಂತಂದ್ರ ಎಷ್ಟ ಒಂದು ಹೌದು ಆತ್ಮೀಯತೆ ಭಾವ ಇರ್ತದೆ. ಆದ್ರ ಶೋಭಕ, ನಿನ್ನಂಗ ಹಚ್ಕೊಳ್ಳೋರು ಅರ ಹಚ್ಕೊಳ್ದಿರೋ ಬಾಳ ಮಂದಿರವ. ಹಿಂಗೇನ್ರ ಅದ ಈಗ ನಾವು ಬಹಳ ಸಲ ನೋಡ್ತೀವಿ. ಕೆಲವರು ಏನೋ ಈಗ ಒಂದ್ ಎತ್ತ ಇರ್ತದ, ಎಮ್ಮೆ ಇರ್ತದ, ಆಕಳ ಇರ್ತದ, ಈಗ ಒಬ್ರು ಇನ್ನೊಬ್ರು ಹೋಗ್ತಾವ. ಹೌದೌದು. ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ. ಕಾಣಿಸಿದ ಕೂಡಲೇ ಹೋಗ್ತಾವಪ್ಪ ತಿನ್ಲಿಕ್ಕೆ ಅಂತ ಹೇಳ. ಹೌದಿಲ್ಲ. ಆದ್ರೆ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂದ್ರ ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ. ಹೊಡೆದ್ರೆ ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಕೊಂಡೋಡಿಗೆ ಅಂತಿದ್ದು ನೋಡಪ್ಪ, ಹಳೆ ಮೊದಲಿದ್ದು ಮೊದ್ಲೆಲ್ಲ ಇರ್ತಿದ್ದು ಕೊಂಡೋಡಿಗೆ ಅಂತ ಹೇಳಿ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರ ಅದಕ್ ನೀರಿಲ್ಲ, ಊಟ ಇಲ್ಲ, ತಿಂದಿಲ್ಲ, ಏನು ಇರ್ತಿದಿಲ್ಲ. ಪುಣ್ಯಾಗ ಅವೆಲ್ಲ ಇಲ್ಲ, ಹೋಗ್ಬಿಟ್ಟವ. ಹೌದು. ಆದ್ರ ನಾನು ಅದನ್ನು ಅವಕ್ಕ ತಿಳಿದಿದ್ ನಮ್ ಹೊಲ ಇನ್ನೊಬ್ರ ಹೊಲ ಅದು ಗುರ್ತಾಗ್ತದೆ. ಗೊತ್ತಾಗಲ್ಲ. ಏನೋ ಒಂದ್ಸಲ ಆಗಿರ್ತದೆ. ಅದು ಮಾಲಕರಿಗೆ ಹೇಳ್ಬೇಕು. ಖರೇನೆ ನೋಡ್ರಿ, ನಿಮ್ ಆಕಳ ನಿಮ್ ಎಮ್ಮಿ ನಂಬರ್ ಬಂದ್ ತಿಂದದ, ನಮ್ ಬೆಳಿ ನುಕ್ಸಾನ್ ಆಗ್ಯದ, ನಿಮ್ದ ಏನಾರ ನುಕ್ಸಾನ್ ಬರಪಾಯ ಮಾಲಕರ ಕಡೆ ಮಾಡಿಸ್ಕೊರಿ. ಹೌದೌದು. ಆದ್ರ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ? ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಆಗಳ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡೋ. ಹೌದು. ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡೋರಿ ಅಂದ್ರೆ ಅವ್ ಆರಿಲ್ಲ, ನೀರಿಲ್ಲ, ಏನೂ ಇಲ್ಲ. ಆ ಕಟ್ಟಿ ಹಾಕೋದಕ್ಕಿಂತ ಮೊದ್ಲೇನೆ ಹೋಗಿ ನಿಮ್ ದನಗ ಬಂದು ಹಾಳು ಮಾಡ್ಲಿಕ್ಕತ್ತಾವ, ಸ್ವಲ್ಪ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರೆ ಅವರೇ ಬಂದು ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ಕೆ ಹೋಗಿಲ್ಲ. ಅದನ್ನು ವಿಚಾರ ಮಾಡ್ಬೇಕು. ಅದನ್ನು ಅದಕ್ಕೆ ನಮ್ಮ ಒಂದು ತಪ್ಪಿಲಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡಿದ್ ಶೋಭಕ್ಕ, ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ ಅದು ಕಟ್ಟಿ. ಹೌದು. ಅದು ಹಿಂಗ ಎತ್ತಿಗೆ ಏನಾರ ಆದ್ರೆ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಆರಾಮಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಖರೇನೆ. ಇನ್ನೊಬ್ರು ಯಾರೋ ಬಾಜು ಇರ್ತಾರ, ನಮ್ ಬಿತ್ತದೆ ಅದ, ಅರ್ಜೆಂಟ್ ಕೆಲಸನೇ ಅದ ಬಿಟ್ಕೋ, ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ರ ಕಡೆ ನೋಡಪ್ಪ, ನನ್ನ ಎತ್ತಿ ಆರಾಮಿಲ್ಲ, ಸ್ವಲ್ಪ ನಿನ್ನ ಎತ್ತಿ ಕೊಡು, ಮುಂದ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದೆ ನನ್ನ ಎತ್ತಿ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿಲ್ಲ. ಅಂದ್ರೆ ಆರಾಮಿಲ್ಲದ ಎತ್ತಿಗೆ ನಾವು ಒಂದ್ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ. ಅದು ಜಲ್ದಿ ಏನಾಗುತ್ತೆ ಅಂತಂದ್ರೆ ಆರಾಮಾಗ್ತದೆ ಮತ್ತೆ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದು ಶೋಭಕ, ಮತ್ತೇನು ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ ಎಷ್ಟ್ ಆಗ್ಬೇಕು ಕೆಪಾಸಿಟಿ ಪ್ರಕಾರ. ಈಗ ಒಂದು ಬಂಡೆ ಒಂದ್ ಕೆಪಾಸಿಟಿ, ಒಂದ್ 5 ಕ್ವಿಂಟಲ್ 6 ಕ್ವಿಂಟಲ್ ಚೀಲಗಳ ತರ ಮುಂದೆ ರಾಶಿ ಒಯ್ಯೋ ಮುಂದೆ, ಇನ್ನೊಂದ್ ಸಾಮಾನು ಒಯ್ಯೋ ಮುಂದೆ, ಏನಂತಂದ್ರ ಆ ಎತ್ತಿಗಳ ನಮ್ ಗುರುತಿರ್ತದೆ ಕೆಪಾಸಿಟಿ. ಹೌದು. ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಾರ್ದು. ಏನಾದ್ರು ಇರ್ತೇನೋ ವಜ್ಜಿರ್ತದ, ನಾವೊಂದ್ ಮ್ಯಾಲ್ ಕೂತಿರ್ತೀವಿ, ಅದು ನಡೀಲಿಲ್ಲ ಅಂತಂದ್ರೆ ಮ್ಯಾಲ ಹೊಡಿತೀವಿ. ಅಂತಂದ್ರೆ ಕೆಪಾಸಿಟಿ ಮೀರ್ ಮಾಡುವು ಅಂತಂದ್ರೆ ನಮ್ಗಾರ ಆಗ್ತೇನೋ. ಹೌದೌದು. ನಮ್ಗ ಹಂಗ ಅವಕ್ಕೂ ಆಗೋದಿಲ್ಲ.

ಇದು ಚಲೋ ಅದ ನೋಡಪ್ಪ. ಹೌದಲ್ಲ? ಹೌದೌದು, ನಮ್ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರು ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ದವಾಖಾನೆ ಟೈಮಿಗೆ ಹೋಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು ಹೌದು, ಸರಿ ಅದ. ಅದಕ್ಕೆ ಅಂತವೆಲ್ಲ ಅದಂತ ಇಷ್ಟವರು ಆದ್ರು ಆ ದೊಡ್ಡ ವಾಹನ ಇರ್ತದ, ಒಂದಿಷ್ಟು ಖರ್ಚು ಇರ್ತದೆ, ಆ ಖರ್ಚನ್ನ ನಾವು ಕೊಡ್ಬೇಕು ಬಿಡು. ಯಾಕಂದ್ರೆ ನಾವು ಜೀವನೇ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಅಂತ ತಪ್ಪದಪ್ಪ. ಈಗ ಮೊದಲು ನಂಗೆ ಶೋಭಕ ಕಡಿಮೆ ರೊಕ್ಕ ಇಲ್ಲ ಈಗ. ಹೌದು, ಒಂದೊಂದು ಹಾಕೊಂಡ್ರೆ 50,000 60,000 ಲಕ್ಷ ಗಟ್ಟಲೆ ಅದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿನಿ ತೋಡ್ಲಿಕ್ಕೆ ಹೋಗಿ ದೊಡ್ಡ ದೊಡ್ಡ ಒಂದು ಬಹಳ ಕಾಸ್ಟ್ಲಿ. ಹೌದು, ಅದು ಒಂದು ಕಳ್ಕೊಂಡಿವಿ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನಿಲ್ಲಪ್ಪ. ಹೌದಲ್ಲ, ಕುರಿ ವಿಚಾರ ಮಾಡಿ. ಹೌದು, ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟವ ಈಗ. ಖರೇನೇ ಅದು. ಹೌದಲ್ಲ? ಹೌದೌದು. ಅಂತಂದ್ಮೇಲ ನಾವು ಕಾಳಜಿ ತಗೋನೇಬೇಕು, ಅವಕ್ಕ ಏನಾಗಿದೆ ಏನ್ ಕಡಿಮೆ ಬೀಳುತ್ತದ. ಆಮೇಲೆ ನಾವೇ ಮನೆಯವರಿಗೆ ಕಾಳಜಿ ಮಾಡ್ತೀವಿ ನೋಡಿ, ಸ್ವಲ್ಪ ಊಟ ಮಾಡಿದ್ ಕಡಿಮೆ ಆಯ್ತಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗ್ಯದ ಅಂತಿಲ್ಲ ಮಕ್ಕಳಿಗೆ. ಯಾಕೋ ಏನಾಗಿದೆ, ಯಾಕೆ ಮಾಡ್ಲಾಗಿದೆ, ಯಾಕೋ ಸುಸ್ತು ಕಾಣಿಸ್ಲಿ. ನಾ ಕೇಳ್ತೀವಿಲ್ಲ ಮತ್ತೆ ಅವ್ರಿಗೆ ಯಾರು ಕೇಳ್ಬೇಕು. ಅದ್ರ ಮುಂದೆ ಹಾಕಿದ್ ಭಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ. ಹೌದು. ಎರಡನೇದೇನಂತಂದ್ರೆ ಹೆಂಡಿ ಹಾಕಿದಿಲ್ಲ. ಹೌದು. ಡಾಕ್ಟರ್ ನಮಗೂ ಹೋದಾಗ ಏನ್ ಕೇಳ್ತಾರ, ಹಸಿವಾಗ್ಲಿತ್ತರಿ, ಊಟ ಮಾಡ್ಲಿತ್ತರಿ ಅಂತ ಕೇಳ್ತಾರೆ. ಆಮೇಲೆ ಬೆಳಿಗ್ಗೆ ಸಾಫ್ ಆಗಿತ್ತರ ಎರಡೇ ಕೇಳ್ತಾರ ಮನುಷ್ಯರಿಗೆ. ಹೌದು. ಪ್ರಾಣಿಗಳಿಗೆ ಎರಡೇ ಡಾಕ್ಟರ್ ಕೇಳೋದು, ಹಾಕಿದ್ ತಿಳಿತದಿಲ್ರಿ ಮೇವ. ಆಮೇಲೆ ಇದು ಕರೆಕ್ಟ್ ಆಗ್ಲಿತ್ತಲ್ಲ, ಲಘುವಿ ಕರೆಕ್ಟ್ ಆಗ್ಲಿತ್ತಲ್ಲೋ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತ ಅಂತ ಕೇಳ್ತಾರೆ. ಇವೆರಡರಾಗ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಏನೋ ಅದಪ್ಪ. ಎಲ್ಲ ನಾವು ಕಾಳಜಿ ತಗೊಂಡು ಹೋದ್ರೆ ಶೋಭಕ ನಮ್ಮ ಒಕ್ಕಲ್ತನ ಚಲೋ ಆಗ್ತದ, ನಮ್ಮ ಸುತ್ತಮುತ್ತಲ ಇರುವಂತ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಂಡಂಗ. ನೀನ್ ಸರಿ ಮಾತಾಡಿದ್ರಾಗ ಟೈಮ್ ಬಹಳ ಆಯ್ತವ. ಹೌದಾ? ಹೋಗ್ ಬರ್ತೀನ, ಇನ್ನ ಮಾರ್ಕೆಟ್ ಹೋಗ್ಬೇಕು. ಹೋಗ್ಬರ್ತೀನಿ. ನಿನ್ಗೆ ತರದೇನ್ ಮಾರ್ಕೆಟ್? ನನಗೇನ್ ತರದಿಲ್ಲಪ್ಪ ಈ ಸದ್ಯಕ್ಕ, ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಾರ ಹೇಳ್ತೀನಿ ಅಂತ ತುಂಬ ಬರಕಂತಿ. ಬರ್ತೀನ ಅಂದ್ರೆ ಬಾರಪ್ಪ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದರೆ ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಶಕುಂತಲಾ ದೇವಲ ನಾಯಕ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. ಕೇಳಿ ಸಿಟ್ಟ ತಾರಿ, ಏ ಭೂ ಭೂಮಿ ಮುಂದ ಏನೋ ಬೀಜ ಮುಂದ ಯಾವಾಗ ಮುಂದ ಹೇಳರಿ ಚಿತ್ತ ಇಟ್ಟು ಕೇಳರಿ ಹೌದು ಕೇಳಿ ಸಿಟ್ಟ ತಾಳರಿ ಏ ಭೂಮಿ ಮುಂದ ಏನೋ ಬೀಜ ಮುಂದ ಯಾವಾಗ ಮುಂದ ಹೇಳರಿ ಇಟ್ಟು ಕೇಳರಿ ಹೌದು ಕೇಳಿ ಸಿಟ್ಟ ತಾಳರಿ ಏ ಭೂಮಿ ಮುಂದ ಏನೋ ಬೀಜ ಮುಂದ ಯಾವಾಗ ಮುಂದ ಹೇಳರಿ ಚಿತ್ತ ಇಟ್ಟು ಕೇಳರಿ ಹೌದು ಕೇಳಿ ಸಿಟ್ಟ ತಾಳರಿ ಏ ಭೂಮಿ ಮುಂದ ಏನೋ ಬೀಜ ಮುಂದ ಯಾ